ದೊಡ್ಡಾಟ ಕರ್ಣಾರ್ಜುನರ ಕಾಳಗ.

ಪಶು ಪಕ್ಷಿಗಳು ನರಮಾನವರು ಎನ್ನನ್ನು ಭಜಿಸುತ್ತಿದ್ದಾರೋ ಅವರ ಇಷ್ಟಾರ್ಥಕಗಳನ್ನು ಪೂರೈಸಿ ಸಾರಥಿ ರಾಜೇಂದ್ರ ಮತ್ತು ಪಿಶಾತಕಗಳನ್ನು ಎನ್ನ ಕರದಲ್ಲಿರುವ ಚಕ್ರದಿಂದ ಅವರ ಶಿರಗಳನ್ನು ಸಮುದ್ರದಲ್ಲಿ ಹಾರಿಸುವಂತ ಶ್ರೀಮನ್ನಾರಾಯಣ ನಾನಾದರು ದ್ವಾರಕಾ ಪಟ್ಟಣದಲ್ಲಿರುವ ವಾಸುದೇವ ದೇವಕಿಯ ಗರ್ಭದಲ್ಲಿ ಜನಿಸಿ ಮಾವನನ್ನು ಕೊಂದು ಆತನ ತಂಗಿಯಾದ ಯಶೋದೇಮಲಿಯನ್ನುಂಡು ಘಾಸಿಸಿ ಗೋಕುಲದಲ್ಲಿ ಗೋಗಳನ್ನು ಕಾಯ್ದೆನು ಮತ್ತು 16,000 ಸ್ತ್ರೀಯರ ಒಡಗೂಡಿ ಜಲಕ್ರೀಡೆಯನ್ನಾಡಿ ಕಾಂಚಾಳ ಮರವನ್ನೇರಿ ಭಕ್ತರನ್ನ ಪರಿಪಾಲಿಸುವಂತ ಆಪತ್ ಬಾಂಧವ ಶ್ರೀಕೃಷ್ಣ ಪರಮಾತ್ಮನೆಂದು ಜಯಭೇರಿಯನ್ನು ಹೊಡಿಸು ಕುಳಿತ ಸರ್ವಜನರಿಗೆಲ್ಲ ತಿಳಿಸು ಶ್ರೀಕೃಷ್ಣ ಪರಮಾತ್ಮನಾದರೆ ಬಹಳ ಸಹಜವಾಯಿತು ಈ ಕುಳಿತಂತ ಜನರಿಗೆ ಭೌರ್ಯವಾಗಿ ತೋರಿತು ನಿಮ್ಮ ಮೇಲೆ ಮಂದಿರವನ್ನು ಬಿಟ್ಟು ಸುಂದರ ಸ್ಥವದೊಳಗೆ ದಿಗ್ವಿಜಯ ಮಾಡಿದ ತಾತ್ಪರ್ಯವೇನ್ರಿ ಬುದ್ಧಿ ಬಲ ಸಾರಥಿ ನಮ್ಮ ಇರುವ ದ್ವಾರಕಾ ಪಟ್ಟಣವನ್ನು ಬಿಟ್ಟು ಈ ಸುಂದರವಾದ ಸಬದ್ದಳಿಗೆ ಬಂದ ತಾತ್ಪರ್ಯವೇನೆಂದರೆ ಪಾಂಡು ಪುತ್ರನಾದ ಧರ್ಮರಾಜನು ಕರೆಸಿದ್ದ ಕಾರಣ ಈ ಸಭಾ ಮಂದಿರಕ್ಕೆ ಬರೋಣ ಆಯ್ತು ಕಂಡೆ ಆ ಸಾರಥಿ ಇದಕ್ಕೇನಿತಿ ಬಂದ್ರೆ ಬಹಳ ಸಹಜವಾಯ್ತು ಮುಂದೆ ನಮಗೇನ ಆಜ್ಞಾ ಹೇಳಿದ್ರಿ ಬಲೆಯಲೈ ಸಾರಥಿ ನಿನಗೆ ಆಜ್ಞಾವೇನೆಂದರೆ ಧರ್ಮರಾಜನು ದಾವಲ್ಲಿರುವನು ಬೇಗನೆ ತೋರಿಸು ವಚನ ಲಾಲಿಸು ಅಲ್ಲೇ ತಮ್ಮ ಬಲಭಾಗದಲ್ಲಿ ನಿಂತಿರುವನು ನೋಡಿಕೊಳ್ಳರಿ ಎರಡು ಮಾತಾಡಿಕೊಳ್ಳರಿ ನಮೋ ನಮೋ ಕೃಷ್ಣ ಪರಮಾತ್ಮರೇ ತಮ್ಮ ಪಾದಕ್ಕೆ ವಂದಿಸುವೆನು ಅಷ್ಟೈಶ್ವರ್ಯವಾಗಲಿ ಹೇಳುವಂತವನಾಗು ಧರ್ಮರಾಜನೇ ಕೀರ್ತಿವಂತನೇ ಹೇ ಶ್ರೀಕೃಷ್ಣ ಪರಮಾತ್ಮ ಹೇ ಧರ್ಮರಾಜನೇ ಅರಣ್ಯದೊಳಗೆ ತಿರುಗಿ ಅಜ್ಞಾತ ವಾಸು ಮುಗಿಸಿ ಬರುವುದೊಳಗೆ ಅರ್ಧ ಜನ್ಮ ಇದರೊಳಗೆ ನಡೆಯಿತು ಶಹಬ್ಬಾಶ್ ನಮಗೆ ಅರ್ಧ ಗಾದಿ ಕೊಟ್ಟು ಸರಿಯಿರು ಎಂದು ಆ ಗಾಂಧಾರಿ ಪುತ್ರನಿಗೆ ಹೇಳಿ ಕದನವನ್ನು ಮಾಡದೆ ಮನಸ್ಸಿನಿಂದ ಇರು ಎಂದು ಹೇಳುವುದು ನಿನ್ನಿಂದ ಆಗುವುದಿಲ್ಲವೇನು ಮಧುಸೂದನ ಕಂಸಾಸುರ ಮರ್ದನ ಹೇ ಧರ್ಮರಾಜನೇ ಹೇ ಮುರವರ್ಧನ ಈ ಭುವನದವಳು ಸತ್ಕಾರ ಸೇವೆಯಲ್ಲಿದ್ದು ಯಾವ ಕಾರ್ಯಕ್ಕಾದರೂ ಸಹನವಾಗಿ ಈ ಭುವನದೊಳಗಿದ್ದ ಪ್ರಾಣಿಗೆ ಪಾವನ ಮಾಡುವ ಅವತಾರವನ್ನು ತಾಳಿದನಲ್ಲ ಹೇ ಧರ್ಮರಾಜನೇ ನಾರಾಯಣ ಮತ್ತು ಇದು ಅಲ್ಲದೆ ಈ ಪೃಥ್ವಿಯೋಳು ಧೃತರಾಷ್ಟ್ರನ ಪುತ್ರ ದುರ್ಯೋಧನ ಭೀತಿಗೆ ಚಿಂತೆ ಬಹಳ ಆಗಿರುವುದು ನೀತಿ ಏನಲ್ಲ ಪಿತಾಂಬರಧರನೇ ಪುಣ್ಯವಂತನೇ ಹೇ ದೇವಾದಿ ದೇವರೇ ಹೇ ಧರ್ಮರಾಜನೇ ಅಲ್ಲದೆ ಮತ್ತೆ ಆದ್ರೆ ಹೇಳುವನು ಕೇಳ ಅದೇನಿರುವುದು ಚಂದಾಗಿ ತಿಳಿಸುವಂತವನಾಗು ಸೊಕ್ಕು ಮುರಿದೊಕ್ಕಲಿಕ್ಕಿದ್ದು ನಿನಗೆ ಗೊತ್ತಿಲ್ಲವೇ ಹೇ ಧರ್ಮರಾಜನೇ ಹೇ ನಾರಾಯಣನೇ

ಶಬ್ಬಾಶ್. ಈ ಆಸ್ಥಾನದೊಳು ಬಂದ ನಿಂತ ವಾಡಿಯಾನಿಗೆ ಕರು ಬೆಳೆಯಿಂದ ವಿಚಾರಿಸುವನು. ನೀನು ದಾವಣಗೆರೆ ಅರಮಾನವ ಕುಲಹೀನವ. ನಮಗೆ ಸುಂದರ ಸಾರಥಿ ಸಾರಥಿ ಎನ್ನುವರು ತಾವುದಾರು ಪುಂಡ ಹೊಡಿ ಹೆಂಡ ವೈರಿಗಳ ಗಂಡ. ಸಾರಥಿ ನಾನು ದಾರಂದರೆ ಶಬ್ಬ ಶಿಟ್ಟಮ್ಮ ಕಿಡಿ ಕಿಡಿಯ ಒಡಲ ಕಾಡಗೆ ಕಿಡಿ ಕಿಡಿಯ ಹೊಡೆತಕ್ಕೆ ಹೊಡೆದರೆ ಶಬ್ಬ ಬ್ರಹ್ಮಾಂಡಲ ತಂಡ ಎಂಬ ರಾಜೇಂದ್ರ ಭೂಪತಿ ಅಷ್ಟ ಕುಲ ಪರ್ವತ ದಿಗ್ಭ್ರಂಸಿ ಬ್ರಾಹ್ಮಣ ಭ್ರಮೆಯಿಂದ ರಾಜರೆತ್ತರ ಬಿಟ್ಟು ಓಡಿ ಹೋಗುವನು. ಶಬ್ಬ ಜಲೈ ಸಾರಥಿ ಬುದ್ಧಿ ಅಲಲಲಲಲಲಲಲಲಲ ಸ್ವಕ್ಕುಂದ ಮುಕ್ಕುಂದ ಅಷ್ಟು ದಿಕ್ಪಾಲಿಕರೆಯನ್ನು ಟಚ್ಚಿ ಒಳಗೆ ಸಿಕ್ಕರೆ ಅವರ ರೆಕ್ಕೆಗಳ ಮಗರ್ರೆ ಮುರಿಯುವ ಕಲಿಕ್ಕಿ ದಿಕ್ಕು ದಿಕ್ಕಿಗೆ ಓಡಿಸುವನು. ಶಬ್ಬ ವೀರ ಸೂರ ಕರುಣ ಬಹದ್ದೂರನೆಂದು ತಿಳಿಯಲೈ ಸಾರಥಿ ಕರುಣ ಬಹದ್ದೂರನಾದರೆ ಬಹಳ ಸಹಜವಾಯಿತು, ಕುಳಿತಂತ ಜನರಿಗೆ ಬಹುರಮ್ಯವಾಗಿ ತೋರಿತು. ತಮ್ಮ ಇರುವ ರಾಜಮಂದಿರವನ್ನು ಬಿಟ್ಟು ಈ ನೆರೆದಿರುವ ಸಬದ್ದಡಿಗೆ ಬಂದ ತಾತ್ಪರ್ಯವೇನ್ರಿ ಬುದ್ಧಿ? ಸಾರಥಿ ನಮ್ಮ ರಾಜಮಂದಿರವನ್ನು ಬಿಟ್ಟು ಮಂದಿರಕ್ಕೆ ಬಂದ ಕಾರಣವೇನೆಂದರೆ ಹಬ್ಬ ಇಂದ್ರನ ಗಾದಿಯನ್ನು ಪ್ರಸ್ತುತ ಪಡಿಸಿರುವನಂತೆ. ಅದಕ್ಕಾಗಿ ಬಂದು ನಿಂದ್ರೋಣವಾಯಿತಲೈ ಸಾರಥಿ ಸಾರನ್ನು ಕೀರತಿ. ಹೇ ಧರಿಯೋಳು ಪರಾಕ್ರಮಿಯಾದ ದುರ್ಯೋಧನನೆ, ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಗುಪ್ತವಾಸವನ್ನು ಅನುಭವಿಸಿ ನಿಮ್ಮ ಅನುಮತಿಯಂತೆ ಅನುಭವಿಸಿ ನಿಮ್ಮ ಹರುಷವನ್ನು ಪೂರೈಸಿ ಬಂದಿರುವರು. ಈಗಲಾದರೂ ನಿಮ್ಮ ಬಾಂಧವರಿಗೆ ಮಂದಿರದವಳು ಕರೆತಂದು ಗಾದಿ ಕ್ಷೇತ್ರವನ್ನು ವಿಧಿಷ್ಠನಿಗೆ ಕೊಟ್ಟರೆ ಅದರೊಳಗೆ ಐದು ಮಂದಿ ಮುದದಿಂದ ಆನಂದವಾಗಿರುವರು, ಇದರಂತೆ ನಡೆಯುವರು. ಮೇದಿನಿಯೋಳು ವಿದ್ವಾನನೆಂದು ನಿನ್ನ ಶ್ರುತಿ ಸಾರುವುದು. ಇದು ಮರೆತು ಸುತಪುತ್ರ ಕರ್ಣನಿಗೆ ಕ್ಷೇತ್ರಪತಿ ಅನಿಸಿ ಅತ್ಯಾನಂದ ಮಿತ್ರನಾಗಿರುವುದು. ನೀತಿಯೇನಲ ದುರ್ಯೋಧನ ಗಾಂಧಾರಿ ನಂದನ ಕೃಷ್ಣ ಪರಮಾತ್ಮನೇ, ಐದು ಗಾದಿ ಬಿಟ್ಟು ಒಂದು ಗ್ರಾಮ ಆದರೂ ಅವರಿಗೆ ಸಿಗುವುದಿಲ್ಲ ಕೃಷ್ಣನೇ. ಶಬ್ಬಾಶ್ ಇದಕ್ಕೆ ಮುಂದಿನ ವಿಚಾರ ಏನು ಮಾಡಬೇಕು ನಾರಾಯಣನೇ ಮುರವರ್ಧನನೇ? ಹೇ ಧರ್ಮರಾಜನೇ, ಶಬ್ಬಾಶ್ ದುರ್ಜನ ಕೌರವರಿಗೆ ಮರಣವಾಗುವ ಹುನಾರ ಬಂದಿರುವುದು, ಅದಕ್ಕೆ ನೀನಾದರೂ ಪಾರ್ಥನನ್ನು ತುರ್ತದಿಂದಲೇ ಕರೆಸಬೇಕು. ಧರ್ಮ ಹೂಡುವೆನು ನೇಮ ನೋಡಿದರೆ ಮರ್ಮ. ಸಾರಥಿ ಎನ್ನ ಅನುಜನಾದ ಪಾರ್ಥನಿಗೆ ಕರೆಸುವಂತವನಾಗಲ ಈ ಸಾರಥಿ ಅತಿ ಏನು ಚಿಂತಿವಿಲ್ಲ ಕರೆಸ್ತೇವ್ರಿ ಬುದ್ಧಿ. ಓಂ ತಾತ ಜನೋ ಉಂಟೆ. ಶಬ್ಬಾಶ್ ಶಬ್ಬಾಶ್ ಶಬ್ಬಾಶ್ ಸಾರಥಿ ಬುದ್ಧಿ. ಭೂಮಂಡಲದಲ್ಲಿರುವ ಸರ್ವ ಪ್ರಾಣಿಗಳ ಎಲ್ಲ ಬಾಣ ಹೊಡೆತಕ್ಕೆ ತಡೆಯಲೆ ಭಯಗೊಂಡು ಹಬ್ಬ ಸಾರಥಿ ಇಂಥ ತಂಡ ತಂಡ ಇಂಥ ತಂಡವಾದ ಭೂಮಂಡಲಕ್ಕೆ ಅರ್ಜುನ ಭೂಪಾಲ್ ನಂದ ಜಯವೇರಿ ಎಂದು ಹೊಡೆಯುವಂತವನಾಗಲ ಈ ಸಾರಥಿ ಅತಿ ಜಾಗೃತಿ ಅರ್ಜುನ ಭೂಪಾಲ್ ನಾದ್ರೆ ಬಹಳೇ ಸಹಜವಾಯಿತು ಕುಳಿತಂತ ಜನರಿಗೆ ಬಹುರಮ್ಯವಾಗಿ ತೋರಿತು ಹಬ್ಬ ನಿಮ್ಮ ಇರುವ ರಾಜಮಂದಿರವನ್ನು ಬಿಟ್ಟು ಈ ನರ್ದಿರುವ ಸವದ್ದಡಿಗೆ ಬಂದ ತಾತ್ಪರ್ಯವೇನ್ರಿ ಬುದ್ಧಿ ಸಾರಥಿ ನಮ್ಮ ರಾಜ್ಯ ಮಂದಿರವನ್ನು ಬಿಟ್ಟು ಈ ಸಭಾ ಮಂದಿರಕ್ಕೆ ಬಂದ ಕಾರಣ ಶಬ್ಬಾಶ್ ಹಿರಿಯ ಅಣ್ಣನಾದ ಧರ್ಮರಾಜನು ಕರೆಸಿದ್ದ ಕಾರಣ ಸಡಗರದಿಂದ ಸಾರಥಿ ಮುಂದೆ ನಮಗೇನಾದ್ರಿ ಬುದ್ಧಿ ಎಲ್ಲ ಸಾರಥಿ ನಮ್ಮ ಹಿರಿಯ ಅಣ್ಣನ ಧರ್ಮರಾಜನು ದಾವಲ್ಲಿರುವನು ಶಬ್ಬಾಶ್ ಸೇರಿಸಿಕೊಳ್ಳುವಂತವನಾಗಲ ಸಾರಥಿ ಅಲ್ಲೇ ತಮ್ಮ ಬಲಭಾಗದಲ್ಲಿರುವರು ನೋಡಿಕೊಳ್ಳಿರಿ ಅವಳು ಮಾತಾಡಿಕೊಳ್ಳಿರಿ ನಮೋ ನಮೋ ರಾಜ್ಯ ನಿಮ್ಮ ಪಾದಕ್ಕೆ ವಂದಿಸುತ್ತೇನೆ ಆಶೀರ್ವಾದವಾಗಲಿ ಏಳು ಏಳು ಪಾರ್ಥ ವೀರ ಸಮರ್ಥ ಹಸ್ತ್ರಾಪುರಕ್ಕೆ ಛತ್ರಪತಿ ಪ್ರತಿಭೆ ಪಾಲನೆ ಮಾಡುವಂತ ಸತ್ಯಶೀಲ ಧರ್ಮರಾಜನೇ ಶಬ್ಬಾಸ್ ಎನಗೆ ದೂತರಿಂದ ಕರೆಸಿದ್ದ ಕಾರಣವೇನು ಇಂತ ಚಿಂತಾಬ್ಜಿಗಳು ಕುಳಿತ ಕಾರಣವೇನು ತಾತ್ಕಾಲಕ್ಕೆ ಹೇಳುವಂತವನಾಗ ಧರ್ಮರಾಜನೇ ಆಗ್ರಜನೆ ಹೇ ಪಾರ್ಥನೆ ನಿನ್ನನ್ನು ಕರೆಸಿದ ಕಾರಣವೇನೆಂದರೆ ಸಹಬ್ಬಾಸ್ ಕರ್ಣನ ಸರಿ ಘನಘೋರ ಮಾಡಿ ಆನಂದದಿಂದ ಬರುವಂತವನಾಗೋ ಅರ್ಜುನ ತ್ರಿಲೋಕದ ಗರ್ಜನ ಬಂಡನೆ ಚಂದನೆ ಯುದ್ಧಕ್ಕೆ ನಿಲ್ಲುವಂತವನಾಗು ಬಂಡ ಅರ್ಜುನ ಏನು ಚಿಂತೆ ನಿಲ್ತಿರುವಂತವನಾಗು ಬಂಡ ಕಲಿ ಪ್ರಚಂಡ ಇಲ್ಲಿ ತನಕ ಕರ್ಣಾರ್ಜುನರ ಕಳಗ ದೊಡ್ಡಾಟ ಕೇಳಿದ್ರಿ. ಪ್ರಸ್ತುತಪಡಿಸಿದವರು ಬಸ್ಸಯ್ಯ ಸಾಲಿಮಠ್ ಮತ್ತು ಸಂಗಡಿಗರು. ಈಗ ಒಂದು ಕೃಷಿ ಹಾಡು ಮೂಡಿಬರ್ತದ. ಬನಕಿ ಚಕ್ಕಲಿ ಹುಣ ಸಾವಿರ ಕಾಲಿನ ಹುಣ ನೂರಾರು ಹೆಸರಿನ ಜೀವಿಯು ನಾನು ಝರಿಯಾಗಿ ಕುಖ್ಯಾತನಾಗಿಯೇ ನಾನು